खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವಗಳು ಮತ್ತು ಕೋಳಿ ಸಾಕಾಣಿಕೆಯ ಕುರಿತು ಜೊಯ್ಡಾ ತಾಲೂಕಿನ ಪ್ರಶಾಂತ್ ಸುರೇಶ್ ಶಿರೋಡ್ಕರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ಇವರನ್ನು ಸಂದರ್ಶಿಸಲಿದ್ದಾರೆ ಎಚ್ಬಿ ರಾಮಡಗಿ. ಈಗ ಪ್ರಶಾಂತ್ ಸುರೇಶ್ ಶಿರೋಡ್ಕರ್ ಇದ್ದಾರೆ. ಈ ಜಗಲ್ಪೇಟ್ ಗ್ರಾಮದಲ್ಲಿ ಪ್ರಗತಿಪರ ರೈತರು, ಒಂದೇ ಥರ ಅಲ್ಲ, ಬೇರೆ ಬೇರೆ ಥರದ ಬೆಳೆಗಳನ್ನು ಬೆಳೆಯುವಂಥವ್ರು, ಮತ್ತು ಕೋಳಿ ಸಾಕಾಣಿಕೆ ಮಾಡ್ತಾಯಿದ್ದಾರೆ. ಇವರು ಬೇರೆ ರೈತರಿಗೆ ಒಂದು ರೀತಿಯಿಂದ ಸ್ಫೂರ್ತಿ ಇದ್ದಂತೆ, ಹಾಗಾಗಿ ಅವ್ರನ್ನ ಮಾತಾಡಿಸ್ತಾ ಇದ್ವಿ. ನಮಸ್ಕಾರ ಪ್ರಶಾಂತ್. ನಮಸ್ಕಾರ ಸರ್. ಪ್ರಶಾಂತ್, ಎಷ್ಟು ಭೂಮಿ ಇದೆ, ಏನೇನು ಮಾಡ್ತಾಯಿದ್ರಿ ಹೇಳಿ? ನಮ್ದು ಒಂದು 5 ಎಕರ್ ಭೂಮಿ ಇದೆ ಸರ್. ನಾವು ಬೇರೆಯವ್ರದ್ದು ಒಂದು 3 ಎಕರ್ ಮಾಡ್ತೇವೆ. ಅದು ಎಲ್ಲ ಕಬ್ಬು ಹಚ್ಚಿದೆ. ಒಂದೂವರೆ ಎಕರ್ಗೆ ನಾವು ಅಡಿಕೆ ಗಿಡ ಹಚ್ಚಿದ್ದೀನಿ. ಅದು 300-350 ನಮಗೆ ಕಬ್ಬು ಬರ್ತೈತಿ. ಕಬ್ಬು, ಅಡಿಕೆ? ಹೌದು ಸರ್. ಮತ್ತೆ ಒಂದು ಸಣ್ಣ ಪೋಲ್ಟ್ರಿ ಇದೆ, 1 ವರ್ಷ ಐತಿ ಸ್ಟಾರ್ಟ್ ಮಾಡಿ. ಸಣ್ಣ ಪೋಲ್ಟ್ರಿ ಅಂದ್ರೆ ಎಷ್ಟು? ಒಂದು 1000 ಇದೆ ಸರ್. ತಿಂಗಳಕ್ಕೆ 40 ದಿವಸ ಹೋಗ್ತಿದ್ಯಾ ಒಂದು ಬ್ಯಾಚ್ ಬರ್ಲಿಕ್ಕೆ? ಅದು 2 ಬ್ಯಾಚ್ ತಗೊಂಡ್ ಬರ್ತೇವೆ ನಾವು. ಒಂದು 40 ಇದಕ್ಕೆ ಒಂದು 2 ಬ್ಯಾಚ್ ಬರ್ತದೆ. 1000 1000 ವರ್ಷದಲ್ಲಿ ಒಟ್ಟು ಎಷ್ಟು ಬ್ಯಾಚ್? ವರ್ಷದಲ್ಲಿ ಒಂದು 15 ಬ್ಯಾಚ್ ಹೋಗುತ್ತೆ. ಹೌದಾ? 1000 ದು 15 ಬ್ಯಾಚ್ ಹೋಗುತ್ತೆ. ಹೌದು ಸರ್. ಅಂದ್ರೆ 15,000 ಕೋಳಿ ಮಾರ್ತಾರೆ ಅಲ್ಲ? ಅಂದ್ರೆ 2 ಬ್ಯಾಚ್ ಮಾಡ್ಬೇಕಂದ್ರೆ 2 ಭಾಗ ಮಾಡಿರೋ ಹೆಂಗದ? 2 ಭಾಗ ಮಾಡಿದೆ ಸರ್. ಒಂದು 25 ದಿವಸ ಹೋಗಿದ ನಂತರ ಮತ್ತೊಂದ್ಸಲ ಒಂದು ಬ್ಯಾಚ್ ತಗೊಂಡ್ ಬರ್ತೇವೆ ನಾವು. ಅದು ಒಂದು ರೂಮ್ ಮಾಡಿದೇನೆ. ಅಲ್ಲೇ ಒಂದು ಮರಿ ಇರ್ತಾವ. ಅದು ಒಂದು 15 ದಿವಸ ಒಂದು ರೂಮ್ ಇರ್ತವೆ. ಆಮೇಲೆ ಅದೇ ಸೆಡ್ ಒಳಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಒಂದು ಬ್ಯಾಚಿಗೆ ನಿಮಗೆ ಎಷ್ಟು ಸಿಗುತ್ತೆ? ಅದು ಒಂದು ರೇಟ್ ಮೇಲೆ ಡಿಪೆಂಡ್ ಇರ್ತದೆ ಸರ್. ಅದು ಒಂದು ಡೈಲಿ ಒಂದು ರೇಟ್ ಬರ್ತಿದೆ. ಅದು ಹಾಗಿದ್ರೆ 1000 ಕೋಳಿಗೆ ಒಂದು 40-45 ಸಾವಿರ ರೂಪಾಯಿ ನಮಗೆ ಹಿಂಗೆ ಸಿಗ್ತದೆ ಸರ್. ಖರ್ಚ ಒಂದು ನೋಡಿದರೆ ಒಂದೂವರೆ ಲಕ್ಷ ತನಕ ಹೋಗ್ತದೆ ಸರ್, ಒಂದು ಬ್ಯಾಚ್ಗೆ. ಖರ್ಚು ತೆಗೆದು ನಿಮ್ಗೆ ಅಷ್ಟು ಸಿಗುತ್ತೆ? ಅಷ್ಟು ಸಿಗ್ತದೆ. 40-45 ಸಾವಿರ ರೇಟ್ ಕಡಿಮೆ ಆಗಿದ್ರೆ ಸ್ವಲ್ಪ ಕಡಿಮೆ ಸಿಗ್ತದೆ. ಹಿಂಗೆ ಒಟ್ಟು 25-40 ಸಾವಿರ ಸಿಗ್ತದೆ. ಎವರೇಜ್ 30-35 ಸಾವಿರ ಅನ್ಬೋದು. ಹೌದು ಸರ್. ಒಂದು ಬ್ಯಾಚ್ಗೆ 2 ಬ್ಯಾಚ್ ಮಾಡ್ಕೊಳ್ಳೋದ್ರಿಂದ ನಿಮಗೆ 20 ದಿನಕ್ಕೂ ಒಂದೊಂದು ಬ್ಯಾಚ್ ಆದಂಗೆ ಐತೆ ಹೆಚ್ಚು ಕಡಿಮೆ. 20-30 ದಿನ ಹೋಗ್ತೀವಿ ಸರ್. 40-45 ದಿವಸ ಒಳಗೆ ಕೊಡಬೇಕು ಅದು. ಹೌದು. ಅದಕ್ಕಿಂತ ಜಾಸ್ತಿ ಇಡ್ಲಿಕ್ಕೆ ಆಗೋದಿಲ್ಲ ನಮಗೆ. ಕಂಪ್ನಿ ಜೊತೆ ಮೊದಲಕ್ಕೆ ನೀವು ಒಪ್ಪಂದ ಮಾಡ್ಕೊಂಡಿರ್ತೀರಿ? ಇಲ್ಲ, ಕಂಪ್ನಿ ಹಿಂಗೆ ಪ್ರೈವೇಟ್ ಸಿಗ್ತದೆ ನಮಗೆ. ನಾವು ಹೋಗಿ ಅಲ್ಲೇ ಮಾತಾಡಿ ಬಂದರೆ ಅವರು ನಮ್ದು ಹೆಸರು ರಿಜಿಸ್ಟರ್ ಮಾಡ್ಕೊಳ್ತಾರೆ. ಮತ್ತು ನಮ್ಮ ಇಲ್ಲಿಂದ ಫೋನ್ ಮಾಡಿ ಹೇಳಿದರೆ ನಮಗೆ ಮರಿಗಿರಿ ಬುಕ್ಕಿಂಗ್ ಮಾಡ್ತೇವೆ. ಬುಕ್ಕಿಂಗ್ ಮಾಡಿದರೆ ಒಂದು 4 ದಿವಸ ಒಳಗೆ ಸಿಗ್ಬಿಡ್ತೇವೆ. ನಾವು ಹೋಗಿ ತೊಗೊಂಡು ಬರ್ತೇವೆ. ಫೀಡ್ ಮತ್ತು ಮರಿ ಅವ್ರದ್ದೇ ಸಿಗ್ತದೆ. ಎಲ್ಲ ಒಂದು ಟೋಟಲ್ ಒಂದು ಗಾಡಿ ತೊಗೊಂಡೋಗಿ ತೊಗೊಂಡು ಬರ್ತೇನೆ. ಖರೀದಿ ಮಾಡೋರು ಅವರೇನಾ, ಬೇರೆ ಬೇರೆ ಯಾರಾದರೂ ಬರ್ಬೋದು? ಇಲ್ಲ, ಖರೀದಿ ನಾವು ಇಲ್ಲಿಂದ ಬುಕ್ಕಿಂಗ್ ಮಾಡಿದ್ರೆ ಅಲ್ಲೇ ಕೊಡ್ತಾರ ಅವ್ರು. ನಾವು ಗಾಡಿ ಕಳಿಸ್ಕೊಟ್ರೆ ಅವ್ರಿಗೆ ಹಾಕಿ ಕಳಿಸ್ಕೊಡ್ತಾರ ಅವ್ರು. ಸರಿ. ನೀವು ಮಾರುವಾಗ, ಕೋಳಿ ಮಾರುವಾಗ? ಇಲ್ಲ, ನಾವು ಎಲ್ಲೇ ಗಿರಾಕಿ ಸಿಗ್ತಿದ್ದೆ ಯಾವ ಅಲ್ಲೇ ಕೊಟ್ಬಿಡ್ತೀವಿ ನಾವು. 3-4 ಜನ ಬಂದು ತಗೊಂಡು ಹೋಗ್ತಾರೆ ನಮ್ಮ ಕಡೆ. ಹೌದು. ಹಂಗಾಗಿ ಈಗ ನಾವು ಯಾರು ಮರಿ ಕೊಟ್ಟಾರೋ ಅವ್ರಿಗೆ ಏನು ಹೊಳಿ ಕೊಡ್ಬೇಕು? ಇಲ್ಲ ಇಲ್ಲ, ಹಂಗೇನಿಲ್ಲ. ನಾವು ಯಾರಿಗೆ ಕೊಡ್ಬೋದು ಪ್ರೈವೇಟ್. ಹೌದು. ನಾವು ಇಲ್ಲಿ ಜಗಲ್ಬಿಡಿಗೆ ಕೊಡ್ತೇವೆ, ಇಲ್ಲ ದಾಂಡೇಲಿ ಮಾರ್ಕೆಟ್ ಇದೆ ಅಲ್ಲೇ ಕೊಡ್ತೇವೆ. ಮಾರಾಟಕ್ಕೆ ಏನು ತೊಂದರೆ ಇಲ್ಲ? ಇಲ್ಲ ಇಲ್ಲ, ಏನು ತೊಂದರೆ ಇಲ್ಲ ಸರ್. ನೀವು ನಿಮ್ಮಲ್ಲಿ ಕೋಳಿ ಸಿಗ್ತಾವು, ಮಾರಾಟಕ್ಕೆ ಸಜ್ಜಾಗಿದ್ದಾವು ಈಗ ಅಂತೇಳಿ ಗೊತ್ತಾಗುತ್ತೆ ಅವ್ರಿಗೆ? ಇಲ್ಲ, ನಾವು ಫೋನ್ ಮಾಡಿ ಒಂದು 30-40 ದಿವಸ ಆಗ್ಲಿಕ್ಕೆ ಬಂದರೆ ಫೋನ್ ಮಾಡಿ ಹೇಳ್ತೇವೆ ನಾವು, ನಮ್ಮ ಕಡೆ ಹಿಂಗೆ ಹಿಂಗೆ ಕೋಳಿ ಇದಾವೆ ನೀವು ತೊಗೊಂಡೋಗ್ರಿ ಅಂತೇಳಿ. ಅವರು ಒಂದು 40 ದಿವಸ ಒಳಗೆ ಬಂದು ತೊಗೊಂಡೋಗ್ತಾರೆ, ತೂಕ ಮಾಡಿ ತೊಗೊಂಡೋಗ್ತಾರೆ ಸರ್. ಹೌದು. ತೂಕದ ಮೇಲೆ ಅದು? ಹಾಂ, ತೂಕದ ಮೇಲೆ. ಒಂದು ಕೋಳಿ 40 ದಿವಸಕ್ಕೆ 2.10 ಹಿಂಗೆ ಬರ್ತಿದೆ, 2.5 ತನಕ ಬರ್ತಿದೆ ಕೆಜಿ. ಕೆಜಿಗೆ ಹೆಂಗೆ ತೊಗೊಂತಾರೆ ಅವರು? ಕೆಜಿಗೆ ಸದ್ಯ ರೇಟ್ 137 ರೂಪಾಯಿ ಇದೆ, ನಿನ್ನೆದು ರೇಟ್ ಸರ್. ಒಂದು ಕೆ ಜಿಗೆ ಒಂದೊಂದು ಸಲ ಜಾಸ್ತಿ 150 ತನಕ ಹೋಗಿದ್ದು, ಹೋದ ಇದಕ್ಕೆ ಈಗ ಸ್ವಲ್ಪ ಕಡಿಮೆ ಆಗಿದೆ. ಹೌದು ಸರ್. ಹಂಗಾಗಿ ಕೋಳಿ ಸಾಕಾಣಿಕೆ ಅದಕ್ಕೆ ಫೀಡಿಂಗ್ ಖರ್ಚ ಜಾಸ್ತಿ ಬರ್ತದೆ? ಫೀಡಿಂಗ್ ಖರ್ಚ ಜಾಸ್ತಿ ಬರ್ತದೆ. ಒಂದು 50 ಕೆ ಜಿ ಬ್ಯಾಗ್ಗೆ ಸುಮಾರು 2,300 ರೂಪಾಯಿ ಒಂದು ಬ್ಯಾಗ್ಗೆ ಇರ್ತದೆ ಅದು. ಸ್ಟಾರ್ಟಿಂಗ್ ಸ್ವಲ್ಪ ಕಡಿಮೆ ಆಗ್ತದೆ. ಈಗ 1,000 ಕೋಳಿಗೆ ಒಂದು 25 ದಿವಸ ಹೋಗಿದ್ ನಂತರ ದಿವಸಕ್ಕೆ 2 ಬ್ಯಾಗ್ ಬೇಕು ಸರ್, 2 ಬ್ಯಾಗ್, 3 ಬ್ಯಾಗ್ ಬೇಕು. ದೊಡ್ಡು ಹೋಗಿರ್ತವೆ, ಹೆಚ್ಚಿಗೆ ಜಾಸ್ತಿ ತಿಂದಿರ್ತದೆ. ಈಗ ನಮ್ಮ ಕಡೆ ಇದೆ ಒಂದು 35 ದಿವಸ ಆಗಿದೆ ಸರ್. ಈಗ 3 ಬ್ಯಾಗ್ ಹೋಗ್ತಿದ್ ನಮ್ದು ಒಂದು ದಿವಸಕ್ಕೆ 24 ತಾಸಿಗೆ. ಅವ್ರು ಕೊಟ್ಟಿದ್ದು ಫೀಡ್ ಮಾತ್ರ ಹಾಕೋದ? ಹೌದು ಸರ್, ಅದೇ ಕೊಟ್ಟಿದ್ದ ಫೀಡ್ ಮಾತ್ರ ಹಾಕೋದು. ಅದು ಹಾಕಿದ್ರೇನು ಬರ್ತಿದೆ ಅದು, ಇಲ್ಲಾದ್ರೆ ನಾವು ಇಂಥ ಏನಾದ್ರೆ ಹಾಕಿದ್ರೆ ಬರೋದಿಲ್ಲ, ತೂಕ ಬರೋದಿಲ್ಲ. ಕೆಲವೊಂದು ಜನ ಈ ಗೋವಿನ ಜೋಳ ಅದ್ರ ನುಚ್ಚು ಹಾಕೋದು ಹಂಗೆಲ್ಲ ಮಾಡ್ತಾರ? ಇಲ್ಲ ಸರ್, ನಾವು ಅಲ್ಲಿಂದ ಫೀಡೇ ತಗೊಂಡು ಬರ್ತೇವೆ ಬಿಟ್ರೆ ಸರ್, ಇಲ್ಲೇ ಅಂತ ಏನು ಹಾಕೋದಿಲ್ಲ. ರಿಸ್ಕ್ ಮತ್ತೆ ಏನು ಆಗಿದೆ ಆಗಿದ್ರೆ ರಿಸ್ಕ್ ಅಲ್ರಿ, ಅದಕ್ಕಾಗಿ ನಾವು ಹಾಕೋದಿಲ್ಲ. ಅವ್ರದೇ ಫೀಡ್ ಇರ್ತದೆ, ಮೆಡಿಕೇಡಿಷನ್ ಅವ್ರದೇ ಕೊಡ್ತಾರೆ, ಅದು ಹಾಕ್ತೇನೆ. ಫುಡ್ ಇಷ್ಟೇ ಟೈಮ್ಗೆ ಕೊಡಬೇಕು, ಇಷ್ಟೇ ಸಲ ಕೊಡಬೇಕು, ಹಂಗೇನು ಇರುತ್ತೆ? ಹಂಗೇನಿಲ್ಲ, ಹಾಗಿದ್ರೆ ಇದು ಇರ್ತದೆ ಸರ್ ಬರ್ತನಕ ಫೀಡಿಂಗ್ ಚೇಂಬರ್. ಹಾಂ, ಚೇಂಬರ್ ಇರ್ತದೆ, ಡಬ್ಬೆ ಹಿಂಗೆ ಒಂದು ಹಿಂಗೆ ಇರ್ತದೆ, ಅದರೊಳಗೆ ನಾವು ಫುಲ್ ಇಟ್ಟು ಬಿಡ್ತೇವೆ, ಫುಲ್ ತಿನ್ನೋದು, ಅದು ಖಾಲಿ ಮಾಡೋದಿಲ್ಲ, ಹಾಕ್ತಾ ಇರ್ತೇವೆ. ದಿವಸಕ್ಕೆ ಒಂದು 2 ಸಲ ಹಾಕ್ತೇವೆ, ಫುಲ್ ತುಂಬಿಡ್ತೇವೆ, ಬೇಕಾದಾಗ ತಿನ್ನಲಿ ಬೇಡಾದ್ರೆ. ಹೌದು, ಅದೇ ಟೈಪ್ ನೀರನ್ನು ಹಂಗೆ ಸರ್, ಒಂದು ಪೈಪ್ ಲೈನ್ ಮಾಡಿ ಒಂದು ಡ್ರಿಂಕರ್ ಇದೆ, ಅದೇ ಒಂದು ಸಿಂಟ್ಯಾಕ್ಸ್ ಇದೆ 1,000, ಅದು ತುಂಬಿಡ್ತೇವೆ. 1,000 1,000 ನೀರು ಒಂದು 2 ದಿವಸ ಬರ್ತದೆ ನಿಮಗೆ, ಒಂದು ಸಲ ತುಂಬಿದ್ರೆ 2 ದಿವಸದೊಳಗೆ ಖಾಲಿ ಆಗ್ತದೆ. ಹೌದು ಸರ್. ಇಷ್ಟು ನಿರ್ವಹಣೆ ಮಾಡಲಿಕ್ಕೆ ಎಷ್ಟು ಜನ ಬೇಕು? ಇಲ್ಲ, ನಾವು ಮನೆಯೊಳಗೆ ನಾವು ಒಬ್ಬರೇ ಮಾಡ್ಬೋದು, ಇಲ್ಲಾದ್ರೆ ನಮ್ಮ ಹೆಂಡತಿ ಗಿಂತಿ ಮಕ್ಕಳು ಇದ್ದಾರೆ, ಅವರೇ ನೋಡ್ತಾರೆ ಸರ್ ನಾವಿಲ್ಲಾದ್ರೆ. ಅದಕ್ಕೇನು ಜಾಸ್ತಿ ಇಲ್ಲ, ಒಂದು ತಾಸ ಕೆಲಸ ಇರ್ತದೆ, ಬೆಳಿಗ್ಗೆ ಒಂದು ತಾಸು, ಸಂಜೆಗೆ ಒಂದು ತಾಸು ಅಷ್ಟೆ. ಮೂಲ ಬಂಡವಾಳ ಅಂದ್ರೆ ಮನೆ ಕಟ್ಟಲಿಕ್ಕೆ ಅದಕ್ಕೆಲ್ಲ ಎಷ್ಟು ಖರ್ಚು ಬಂತು? ಅದು ಶೆಡ್ ಕಟ್ಟಲಿಕ್ಕೆ ಸುಮಾರು ನಮ್ಮ ಲೆಕ್ಕದಲ್ಲಿ 1,00,000 ತನಕ ಖರ್ಚು ಬಂತು ಸರ್, ಅದು 1,000. ಹೌದು ಹೌದು, ಅಷ್ಟಾಗಿದ್ರೆ ನಾವು ಸ್ವಂತ ಸ್ವಲ್ಪ ಮಾಡಿದ್ದೇವೆ, ಅದಕ್ಕೆ ಸ್ವಲ್ಪ ಖರ್ಚು ಹಾಕೊಂಡ್ಬಂದು ಕಡಿಮೆ ಬಂತು. ನೀವು ಸ್ವಂತ ನೀವೇ ಇಲ್ಲಿ ಸುತ್ತಮುತ್ತ ಸಿಗ್ತಕ್ಕಂಥ ವಸ್ತುಗಳನ್ನು ಬಳಸ್ಕೊಂಡು ಮಾಡಿದ್ದ? ಹೌದು ಸರ್. ಏನೇನು ಬಳಸ್ಕೊಂಡ್ರಿ, ಹೆಂಗೆ ಮಾಡಿದ್ರಿ? ಅದು ಸೀಡ್ ತಗೊಂಡು ಮತ್ತೆ ಸಿಮೆಂಟ್ ಸೀಡ್ ಸರ್, ಮತ್ತೆ ಕಟ್ಟಿಗೆದು ಇದು ಎಲ್ಲ ನಾವು ಪ್ರಿನ್ಸಿಪಲ್ ಇದು ಎಲ್ಲ ಹಾಕಿದ್ವಿ. ಬಾಕಿ ಇದು ಗೋಡೆ ಹಬ್ಬ ಗೋಡೆ ಬೇಕು ಸರ್ ಅದಕ್ಕೆ, ಅದು ಗೌಂಡಿ ತಗೊಂಡು ಬಂದು ಅಷ್ಟು ನಾವು ಗೌಂಡಿಗಳ ಮಾಡ್ಕೊಂಡಿದ್ವಿ, ಬಾಕಿ ಎಲ್ಲ ಕಡ್ಡ ಮಾಡೋದು ರೆಡಿ ಮಾಡೋದು ನಾವೇ ಮಾಡಿದ್ವಿ ಸರ್, ಅದೆಲ್ಲ ನಾವು ಮಾಡ್ತೇವೆ. ತೀರ ಗಾಳಿನೂ ಬರಬಾರ್ದು, ತೀರ ತಂಡಿನೂ ಆಗಬಾರ್ದು. ಹೌದು ಸರ್, ಅದಕ್ಕಾಗಿ ಸೈಡ್ಗೆ ನಾವು ಒಂದು ಜಾಳಿ ಸಣ್ಣ ಜಾಳಿ ಹೊಡೆದೇವೆ ಪೂರ್ತಿ, ಮತ್ತೆ ಒಂದು ತಡಪತ್ರಿ ಚಲೋ ತಡಪತ್ರಿ ಒಂದು ಹಾಕ್ಬಿಟ್ಟು ಸಂಜೆಗೆ ಸಂಜೆಗೆ ನಾವು ಇದು ಮುಚ್ಚಿಬಿಡ್ತೇನೆ ಸರ್ ಎಲ್ಲ, ಮತ್ತೆ ಬೆಳಿಗ್ಗೆ ತೆಗೆದು ಬಿಡ್ತೇನೆ. ಹೌದು ಸರ್. ಆ ರೀತಿ ಮಾಡೋದ್ರಿಂದ ರಾತ್ರಿ ಚಳಿ ಆಗುದು ತಡೆಗಟ್ಟು. ಹೌದು, ಮತ್ತೆ ಲೈಟನ್ನು ಬೆಳತಾನೆ ಇಡೋದು? ಹಂಗೆ ಲೈಟ್ ಒಂದು 15 ದಿವಸ ತನಕ ಒಂದು ಸಣ್ಣ ಮರಿ ತಗೊಂಡು ಬರ್ತೇವೆ, ಅವಾಗ ಸ್ವಲ್ಪ ಸ್ವಲ್ಪ ಬೇಕಾಗುತ್ತೆ ಸರ್, ಒಂದು 100 ಬಲ್ಪ್ ಒಂದು ಕಂಟಿನ್ಯೂ ಬೇಕಾಗುತ್ತೆ, ಇದೆ ಒಂದು 4-5 ಬಲ್ಪ್ ಒಂದು 15 ದಿವಸ, ಆ ನಂತರ ಒಂದು 1 ಟ್ಯೂಬ್ ಲೈಟ್ ಹಾಕಿದ್ರೆ ಸಾಕು ಸರ್, ಅದಕ್ಕೆ ಏನು ಲೈಟಿದ ಅವಶ್ಯಕತೆ ಇಲ್ಲ. ಮತ್ತೆ ಅದಕ್ಕೆ ನೆಲಕ್ಕೆ ಏನು ಎಂತ ಹೊಟ್ಟು ಹಾಕ್ತೀರಿ? ಏನು ಇಲ್ಲ ಸರ್, ನೆಲದ ಮೇಲೆ ಹಾಕ್ತಿರಲ್ಲ, ಅದು ಭತ್ತದ ಪೋಲ್ ಸಿಗ್ತದೆ ಸರ್, ಅದು ಅದು ಒಂದು 25 ಚೀಲ ತಗೊಂಡ್ ಬರ್ತೇವೆ ನಾವು, 25 ಒಂದು ಬ್ಯಾಚ್ಗೆ ಒಂದು 25 ಚೀಲ ನಮ್ಗೆ ಬೇಕಾಗ್ತದೆ. ಅದನ್ನು ಆಮೇಲೆ ಒಂದು 40 ದಿವಸ ಹೋಗಿದ ನಂತರ ನಮ್ಗೆ ಅದು ಗೊಬ್ಬರ ಆಗ್ತದೆ, ಅದು ಸುಪಾರಿ ಗಿಡ ಇಲ್ಲಾದ್ರೆ ಕಬ್ಬಿಗೆ ಹಾಕ್ಬಿಡ್ತೇವೆ ಸರ್, ಒಂದು ಬ್ಯಾಚ್ಗೆ ಒಂದು ಟ್ರ್ಯಾಕ್ಟರ್ ಫುಲ್ ಆಗ್ತದೆ. ನಿಮ್ಮ ಹೊಲಕ್ಕೆ ಯೂಸ್ ಆಗುತ್ತೆ? ಹೌದು, ಹೊಲಕ್ಕೆ ಯೂಸ್ ಆಗ್ತದೆ ಸರ್. ಮಾರಲ್ಲ? ಇಲ್ಲ, ಮಾರಲ್ಲ ಸರ್. ನಮಗೆ ಸ್ವಲ್ಪ ಕೊಡು ಅಂದ್ರೆ ಕೊಡಲ್ಲ? ಕೊಡ್ಬೋದು ಸರ್, ಹಾಗಿದ್ರೆ ಜಾಸ್ತಿ ನಮ್ಗೆ ಬೇಕಾಗ್ತದೆ ಕೊಡ್ಬೋದು. ಜಾಸ್ತಿ ಹಾಕೋದಕ್ಕಿಂತ ನಿಮ್ಗೆ ಎಷ್ಟು ಬೇಕಷ್ಟು ಬಳಸ್ಕೊಂಡು ಮಾರಾಟ ಮಾಡಬಹುದು? ಮಾರಾಟ ಇಲ್ಲ ಸರ್, ನಮ್ಗೆ ಅಡಕೆ ಗಿಡ ಮತ್ತೆ ಒಂದು 5-6 ಎಕರೆ ಇದು ನಮ್ದು ಕಬ್ಬಿದೆ, ಅದಕ್ಕಾಗಿ ಬೇಕಾಗ್ತಿದೆ, ಅದಕ್ಕಾಗಿ ಹಾಕ್ಬಿಡ್ತೇನೆ ಒಂದು ಸ್ಟಾಕ್ ಮಾಡಿ. ಈ ರೀತಿ ಕೋಳಿ ಗೊಬ್ಬರ ಹಾಕಿರೋದ್ರಿಂದ ಅಡಿಕೆ ಗಿಡ ಹೇಗೆ ಬಂದವು ಮತ್ತೆ ಕಬ್ಬು ಹೇಗೆ ಬಂದಿದೆ? ಅಡಕೆ ಗಿಡಕ್ಕೆ ನಾವು ಸ್ವಲ್ಪ ಸ್ವಲ್ಪ ಹಾಕ್ತೇವೆ, ಹಾಗಿದ್ರೆ ಕಬ್ಬಿಗೆ ಹಾಕಿದ್ದೇವೆ ನಾವು ಭಾಳ, ಈಗ ಒಂದು 15 ವರ್ಷ ನಾವು ಕಬ್ಬು ಮಾಡಾಕ್ತೇವೆ ಸುಮಾರು 2007 ಅವಾಗಿಂದ ಹಾಕ್ತೇವೆ ನಾವು ಸರ್, ಈಗ ಸದ್ಯಕ್ಕೆ ನಮ್ದೇ ಸಿಗ್ತದೆ, ಹಾಗಿದ್ರೆ ಕಬ್ಬು ಚಲೋ ಬರ್ತದೆ. ಹೌದು, ಚಲೋ ಬರ್ತದೆ. ಕಬ್ಬಿಗೆ ಏನು ಕಾಟ ಇಲ್ಲ? ಇಲ್ಲ ಇಲ್ಲ ಸರ್, ಚಲೋ ಬರ್ತದೆ. ಕೆಲವೊಂದು ಜನ ಹೇಳ್ತಾರೆ ಇಲ್ಲಿ ಮಂಗನ ಕಾಟ ಇದೆ, ಹಂದಿ ಕಾಟ ಇದೆ ಅಂತ. ಹೌದು ಸರ್, ಹಂದಿ ಕಾಟ ಮಂಗನ ಕಾಟ ಇದೆ ಸರ್. ಅವು ಎಷ್ಟು ಹಾನಿ ಮಾಡ್ಬೋದು? ಭಾಳ ಹಾನಿ ಮಾಡ್ತಾವೆ ಸರ್, ಅದಕ್ಕೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ ಮಂಗಿಗೆ ಮತ್ತೆ ಹಂದಿಗೇನು ಸರ್. ಯಾಕಂದ್ರೆ ಅದು ಎಬ್ಬೆ ಎಬ್ಬೆಸ್ ನಾ ಹಚ್ತೇವೆ, ಆಗಿದ್ರೆ ನಿಮ್ ಮಳೆಗಾಲದಲ್ಲಿ ಅದು ಅವ್ರಿಗೆ ತಾಗುದಿಲ್ಲ, ಅದು ಹೋಗೇ ಬಿಡ್ತೇವೆ ಒಳಗೆ. ಅದು ಎಬ್ಬೆಸ್ ಏನು ಉಪಯೋಗ ಆಗುದಿಲ್ಲ ಸರ್. ಅದಕ್ಕೆ ಒಂದೊಂದು ಬರ್ತಾವ ಹಿಂಡ್ಗಟ್ಲೆ ಬರ್ತಾವೆ, ಹಿಂಡೆ ಬರ್ತಾವ ಸರ್, ಹಂದಿ ಅಂದ್ರೆ ಹಿಂಡೆ ಬರ್ತಾವ ಸರ್, ಒಂದೊಂದು ಬರುದಿಲ್ಲ. ಹೌದು, ಬಹಳ ನಾಶ ಮಾಡ್ತಾರ ಸರ್ ಅವ್ರು, ಎಲ್ಲ ಕೆಳಗಿಂದ ಹಾಳು ಮಾಡ್ಬಿಡ್ತಾವ. ಅದು ನಾವು ನೋಡಿದ್ರೆ ಗೊತ್ತಾಗ್ತಿದೆ ಒಳಗೆ ಹೋಗಿ, ಇಲ್ಲ ಅದು ನೋಡ್ಲಿಲ್ಲ ಆದ್ರೆ ಒಳಗೆ ಸೈಡಿಂದ ಅಷ್ಟೇ ಇರ್ತಾರೆ, ಒಳಗಿಂದ ಎಲ್ಲ ತಿನ್ಬಿಡ್ತಾರ. ಹಿಂಗಿದೆ ಬಾಳ ತ್ರಾಸ ಸರ್, ಮಂಗಿಂದ ಮತ್ತೆ ಇದ್ರೆ ಅಲ್ಲೇ ತಿಂದು ಅಲ್ಲೇ ಮಲ್ಕೊಂತಾವ. ಮಲ್ಕೋದ ಹೋಗ್ಬಿಡ್ತಾವ ಜಂಗಲ್, ನಮ್ ಸೈಡ್ ಎಲ್ಲ ಜಂಗಲ್ ಇದೆ ಸರ್, ಜಂಗಲ್ ಒಳಗೆ ದಿವಸ ಹೋಗ್ಬಿಡ್ತಾವ, ರಾತ್ರಿ ರಾತ್ರಿ ಫುಲ್ ರಾತ್ರಿ ತಿನ್ಬಿಡ್ತಾವ. ಹಂಗಿದೆ ಈಗ ಹಂಗಾದ್ರೆ ನೀವು ಅಡಿಕೆದು ಇಳುವರಿ ಇನ್ನು ಸ್ಟಾರ್ಟ್ ಆಗಿಲ್ಲ? ಸ್ಟಾರ್ಟ್ ಸುಮಾರು ಒಂದು 5 ವರ್ಷ ಆಗಿ ಇದೆ ಸರ್. ಒಂದು 200 ಗಿಡ ಹಚ್ಚಿದ್ದೆ ನಾವು, 5 ವರ್ಷ ಆಯ್ತು. 5 ವರ್ಷ ಒಳಗೆ ಒಂದು 50-100 ಗಿಡ ಈಗ ಬರ್ತಾ ಇದೆ ಸರ್. ಈಗ ಇದು ಬರ್ತಾ ಇದೆ, ಈಗ ನೋಡ್ಬೇಕು ಸರ್. ಅದು ರೇಟು ಚೆನ್ನಾಗಿದೆ, ಬರ್ಬರ್ತಾ ವರ್ಷ ಹೆಚ್ಚಾಗುತ್ತೆ. ಒಂದು 25 ಕೆಜಿ ಇದ್ದಿತ್ತು ನಮ್ಮ ಕಡೆ, 400 ರೂಪಾಯಿಂದ ನಾವು ಕೊಟ್ಬಿಟ್ಟು. ಎಲ್ಲಿ ಕೊಟ್ರಿ? ಇಲ್ಲೇ ಸರ್ ಅಂಗಡಿಗೆ, ಜಗಲ್ಬಡಿಗೆ ನಮ್ಮ ಇಲ್ಲೇ ಅಂಗಡಿಗೆ ಕೊಟ್ಬಿಟ್ಟು. ಅವ್ರು ಈ ರೀತಿ ತಗೊಂಡು ಮತ್ತೆ ಅಲ್ಲಿ ಬೇರೆ ಕಡೆ ಮಾರಾಟ ಮಾಡ್ತಾರೆ ಸರ್. ಹಾಗೆ ಸಿಪ್ಪಿ ಸುಲಿದು ಕೊಡುದು ಹಂಗೇನ್ ಮಾಡಲ್ಲ ನೀವು? ಸಿಪ್ಪಿ ಸಮೇತ ಎಲ್ಲ ಸಿಪ್ಪಿ ಸಮೇತ ಇಲ್ಲ, ಎಲ್ಲ ಕ್ಲೀನ್ ಮಾಡಿ ಕೊಟ್ಟಿವಿ ಸರ್. ಹೌದು, ಕ್ಲೀನ್ ಮಾಡಿ ಕೊಟ್ಟಾಗ ರೇಟ್ ಜಾಸ್ತಿ ಆಗುತ್ತಾ? ಹಾ, ಜಾಸ್ತಿ ಆಗ್ತದೆ, ಇಲ್ಲಾದ್ರೆ 200-300 ರೂಪಾಯಿ ಕೇಳ್ತಾರೆ ಅವ್ರು. ಲೇಬರ್ ಸಿಗ್ತಾವ ನಮ್ಮಲ್ಲಿ? ಲೇಬರ್ ಇರ್ತಾವ ನಮ್ಮ ಕಬ್ಬು ಒಳಗೆ ಬರ್ತಾರೆ, ಅವ್ರ ಕಡೆಯಿಂದ ನಾವು ಮಾಡ್ಕೊಳ್ತೇವೆ. ಲೇಬರ್ ಸಿಗ್ತಾವ, ಲೇಬರ್ದು ಏನು ಪ್ರಾಬ್ಲಮ್ ಇಲ್ಲ, ಲೇಬರ್ ಸಿಗ್ತಾವ ಸರ್. ಮತ್ತೆ ಒಂದು ಮುಂಜಾನಿಂದ ಸಂಜೆ ತನಕ ದುಡಿದೇ ದುಡಿತಾರೆ, ದುಡಿದೇ ದುಡಿತಾರೆ ಪ್ರಶಾಂತ್ ಅಂತೇಳಂತಾರೆ, ಅಷ್ಟು ಶಕ್ತಿ ಹೇಗೆ? ಇಲ್ಲ ಸರ್, ನಮಗೆ ಒಂದು ರೂಢಿನೇ ಇದೆ ಇದು, ಅದು ಕೆಲಸ ನಾವು ಕೆಲಸ ಮಾಡೋದು ಮತ್ತು ಲೇಬರ್ ಮಾಡೋದು ಭಾಳ ಡಿಫ್ರೆನ್ಸ್ ಸರ್. ನಾವು ಒಂದು 2 ತಾಸು ಮಾಡಕ್ಕೆ ಬಂದರೆ ಅದು ಲೇಬರ್ ಹಾಕಿದರೆ ಒಂದು ದಿವಸ ಹೋಗ್ತಿದೆ. ಅದಕ್ಕೆ ನಾವು ನಮಗೆ ಒಂದು ರೂಢಿನೇ ಆಗ್ಬಿಟ್ಟೆ ಸರ್, ಅದು ಕೆಲಸ ಅಂದರೆ ಬೇಕು ನಮಗೆ. ಹಿಂಗೆ ಕೆಲಸ ಮಾಡೋದು ಖುಷಿ ಇದ್ರೆ ಒಳ್ಳೇದೆ ಅಲ್ಲ? ಹೌದು ಸರ್. ಸುತ್ತಮುತ್ತ ರೈತರು ನೀವಿಷ್ಟೆಲ್ಲಾನು ಮಾಡ್ತಾ ಇದ್ದೀರಿ, ಅವ್ರು ಬರೀ ಕಬ್ಬು ಬೆಳೆದೆ ಭತ್ತ ಬೆಳೆದೆ ಇಷ್ಟೇ ಕೂತಿದ್ದಾರೆ, ಯಾಕೆ ಹಂಗಾಗ್ತಾ ಇದೆ ಇಲ್ಲಿ? ಮತ್ತೆ ಸರ್ ಇಲ್ಲಿ ನೀರಿಂದ ಸ್ವಲ್ಪ ಪ್ರಾಬ್ಲಮ್ ಇದೆ, ನೀರಿನ ಈಗ ನದಿ ಇದೆ ಅಂತ ಏನಿಲ್ಲ, ಯಾರ್ದು ಬೋರ್ವೆಲ್ ಇದೆ ಅಷ್ಟೇ ಅವ್ರು ಮಾಡ್ತಾರೆ, ನೀರಿಂದ ಸ್ವಲ್ಪ ಪ್ರಾಬ್ಲಮ್ ಇದೆ. ಇಲ್ಲ ಮಳೆಗಾಲದಲ್ಲಿ ಬಾಕಿ ಬಹಳ ಜನ ಇದೆ, ರೈತರು ಇದಾರೆ, ಭೂಮಿ ಇದೆ ಸರ್, ಹಾಗಿದ್ರೆ ಭತ್ತ ಅಷ್ಟೇ ಬರ್ತಿದೆ. ಈಗ ಸೀಸನ್ ಒಳಗೆ ನೀರು ಇರುವುದಿಲ್ಲ, ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸರ್. ಅದಕ್ಕೆ ಯಾರು ಬೋರ್ವೆಲ್ ಇದೆ ಅಷ್ಟು ಮಾಡ್ತಾರೆ ಅವರು, ಕಬ್ಬಿಗೆ ಬಿಂತ ಇಲ್ಲಾದ್ರೆ ಅಡಿಗೆ ಮಾಡ್ತಾರೆ. ಮೇನಂದ್ರೆ ನೀರಿಲ್ಲ ಸರ್ ಇಲ್ಲಿ, ನೀರಿಂದು ಬಹಳ ಪ್ರಾಬ್ಲಮ್. ನಿಮ್ದು ಬೋರ್ವೆಲ್ ಇದೆ? ಬೋರ್ವೆಲ್ ಇದೆ, 2 ಬೋರ್ವೆಲ್ ಇದೆ ಸರ್. 2 ಚಲೋ ಬಿದ್ದೆ? ಹಾ, ಚಲೋ ಬಿದ್ದೆ ಸರ್, 4 ಕೆಜಿ ನೀರಿದೆ, ಚಲೋ ಇದೆ ಸರ್. ಯಾರು ಫೇಲ್ಯೂರ್ ಆಗಿದ್ದೇನ್ರಿ ಇದೆ ಇಲ್ಲಿ? ಹೌದು ಸರ್, ನಮ್ದೇ ಆಗಿದೆ ಸರ್, ನಾವು ಸುಮಾರು 7 ಬೋರ್ವೆಲ್ ಹೊಡೆದೇವೆ, ಇವರೊಳಗ ಒಂದು 3 ನೀರಿದೆ, ಒಂದು 5 ಫೇಲ್ ಆಗಿದೆ. ಈ ವರ್ಷ ನಾವು ಹೊಡೆದಿದ್ದೆ, ಒಂದು 3 ಫೇಲ್ ಆಗಿದೆ ಸರ್. ಅಂದ್ರೆ ಪಾಯಿಂಟ್ ಸರಿಯಾಗಿ ಸಿಕ್ಕಿಲ್ಲ? ಸರಿಯಾಗಿ ಸಿಕ್ಕಿಲ್ಲ ಸರ್ ಪಾಯಿಂಟ್. ಮುಂದೆ ಬೇರೆ ಬೇರೆ ಇನ್ನೂ ಏನಾದರೂ ಮಾಡಬೇಕು ಅಂತ ಅನ್ಸುತ್ತಾ? ಇಲ್ಲ ಸರ್, ನೋಡೋದು ವಿಚಾರ ಮಾಡ, ಈಗ ನಡೀತಾ ಇದೆ ಅದು ಚಲೋ ಇದೆ. ಕೆಲವೊಂದು ಜನ ಕುರಿ ಸಾಕುದು, ಆಡು ಸಾಕುದು, ಅವನ್ನೆಲ್ಲ ಮಾಡ್ತಾರೆ? ಮಾಡ್ತಾರೆ ಸರ್, ಆಗಿದ್ರೆ ನಮ್ಗೆ ಆಗುದಿಲ್ಲ ಬಿಟ್ರಿ ಸರ್, ಯಾಕಂದ್ರೆ ನಾವು ಒಬ್ಬನೇ ಮಾಡ್ಲಿಕ್ಕೆ ನಮ್ಗೆ ಆಗುದಿಲ್ಲ. ಅದಕ್ಕಾಗಿ ನಾವು ಪೋಲ್ಟ್ರಿ ಒಂದು ಮಾಡಿದ್ದೇವೆ, ನೋಡುದು ಸರ್ ಅದು ಚಲೋ ಆಗಿದ್ರೆ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡಬಿಡುದು ಅಂತ ವಿಚಾರ ಇದೆ. ಅಂದ್ರೆ ಪೋಲ್ಟ್ರಿನ ಇನ್ನೊಂದು ಸ್ವಲ್ಪ 2,000 ಸಾಕುವಂಗೆ ಮಾಡಿದ್ರೆ ಇನ್ನೊಂದು ಜಾಸ್ತಿ ಇಲ್ಲ, ಒಂದು 2,000 ಮುಂದಿನ ವರ್ಷಕ್ಕೆ ಏನು 2,000 ಮಾಡೋದು ವಿಚಾರ ಇದೆ. ಸೆಡ್ಗೆ ನಾವು ಕಟ್ಟಿದ್ದೇವೆ ಈಗ ಸರ್, ಈಗ ಮಳೆಗಾಲ ಹೋಗಿದ್ದಂತ ನಾವು ಜಾಸ್ತಿ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡೋದು ವಿಚಾರ ಇದೆ. ಅಲ್ಲೇನು ಒಬ್ರು ಇರಲೇಬೇಕಾ? ಇಲ್ಲ ಸರ್, ಒಂದು 5,000 ತನಕ ನಾವು ಒಬ್ಬನೇ ಮಾಡ್ಬೋದು. ಮಾಡ್ಬೋದು? ಮಾಡ್ಬೋದು ಸರ್. ಅಷ್ಟು ಶೆಡ್ ಹಾಕ್ಬೇಕು, ಒಂದು 5 ಲಕ್ಷ ರೂಪಾಯಿ ಶೆಡ್ ಹಾಕಿದ್ರೆ ಹೌದು ಸರ್, 5,000 ಕೋಳಿ ಸಾಕ್ಬೋದು. ಕೋಳಿ ಸಾಕ್ಬೋದು, ಅವಾಗ ಇನ್ನು ಆದಾಯ ಜಾಸ್ತಿ ಆಗುತ್ತೆ. ಮಾರಾಟಕ್ಕೆ ತೊಂದರೆ ಆಗಲ್ಲ ಅಷ್ಟು? ಇಲ್ಲ ಇಲ್ಲ ಸರ್, ಇಲ್ಲೇ ಗಿರಾಗಿದಾವೆ, ಬಹಳ ಬಹಳ ತಗೊಂಡೋಗ್ತಾರೆ ಸರ್, ಡೈಲಿ ಬೇಕಾದ್ರೆ ಡೈಲಿ ತಗೊಂಡೋಗ್ತಾರೆ. ಹಂಗಿದೆ. ಅವಕ್ಕೆ ಬೇರೆ ನೈಸರ್ಗಿಕ ಶತ್ರುಗಳು ಅಂತ ಹೇಳಿದ್ರಲ್ಲ, ತೋಳ ಆಗ್ಬೋದು, ನರಿ ಆಗ್ಬೋದು, ಬೇರೆ ಮಂಗ ಆಗ್ಬೋದು ಅಂತವೇನು ಕಾಟಿಲ್ಲ? ಇಲ್ಲ ಇಲ್ಲ ಇಲ್ಲ ಸರ್, ಈ ಕೊಳಿಗೆ ಏನು ಇದು ಕಾಟಿಲ್ಲ. ಬಂದ್ರೆ ಇದು ಏನಾದ್ರೆ ಜ್ವರ ಗಿರ ಹಿಂಗ ಇದು ಬಂದ್ರೆ ಸ್ವಲ್ಪ ಮಾಹಿತಿ ಬೇಕು, ಮೆಡಿಸಿನ್ ಸಿಗ್ತಾವ ಸರ್, ಹಾಕಿದ್ರೆ ಆಗ್ಬಿಡ್ತು. ಮತ್ತೆ ನೀವು ಒಂದ್ಸಲ ಕೋಳಿ ಬ್ಯಾಚ್ ಮಾರಾಟ ಮಾಡಿದ್ರಿ ಅಂದ್ರೆ ಆ ಕೋಳಿ ಮನೆ ಮತ್ತೆ ಇನ್ನೊಂದ್ಸಲ ಅದನ್ನು ಸೋಂಕು ನಿವಾರಣೆ ಮಾಡಬೇಕು, ಸ್ವಚ್ಛ ಮಾಡಬೇಕು. ನಾವು ಇದು ಚುನ್ನ ಎಲ್ಲ ತೊಳಿತೇವೆ ಸರ್, ನೀರಿಂದ ಬ್ಯೂರಿಂದ ನೀರು ಬಿಟ್ಟು ಎಲ್ಲ ತೊಳೆದು ಎಲ್ಲ ಚುನ್ನಾಗಿ ನಾ ಎಲ್ಲ ತೆಗಿತು. ಪ್ರತಿ ತಿಂಗಳ ಒಟ್ಟು ಒಂದು ಬ್ಯಾಚ್ ಹೋಗಿದ್ರೆ ನಾವು ಎಲ್ಲ ತೊಳೆದು ಚುನ್ನಾಗಿ ನಾ ಬಣ್ಣ ಹಚ್ಚಿ ಆಮೇಲೆ ಒಂದು 2 ದಿವಸ ಬಿಟ್ಟರೆ ಬಿಟ್ಟಿರ್ತೇವೆ ಸರ್. ಹೌದು, ಕ್ಲೀನ್ ಮಾಡ್ತೇವೆ ಸರ್, ಕ್ಲೀನ್ ಮಾಡಲೇಬೇಕು, ಇಲ್ಲಾದ್ರೆ ಯಾವುದು ರೋಗ ಈಗ ಬಂದ್ಬಿಡ್ತೈತೆ. ಇಲ್ಲಾದ್ರೆ ಕೋಳಿ ಸರಿ ಆಗುದಿಲ್ಲ ಸರ್, ಆ ಟೈಮ್ಗೆ ಅಷ್ಟು ವೇಟ್ ಬರುದಿಲ್ಲ. ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡ್ರಿ ಪ್ರಶಾಂತ್, ನಿಮಗೆ ಧನ್ಯವಾದ. ನಮಸ್ಕಾರ. ಥ್ಯಾಂಕ್ಸ್ ಸರ್. ನಮಸ್ಕಾರ. ಕೃಷಿ ಅನುಭವಗಳು ಮತ್ತು ಕೋಳಿ ಸಾಕಾಣಿಕೆ ಕುರಿತು ಜೊಯ್ಡಾ ತಾಲೂಕಿನ ಪ್ರಶಾಂತ ಸುರೇಶ್ ಶಿರೋಡ್ಕರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದರೆ ಇವರನ್ನು ಸಂದರ್ಶಿಸಿದವರು ಎಚ್ಬಿ ರಾಮಡಿಗಿ. ಈಗ ಮಣ್ಣಿನ ಆರೋಗ್ಯ ಕಾಪಾಡಲು ಸಾವಯವ ಪದಾರ್ಥದ ಪಾತ್ರ ಕುರಿತು ಶಿರಸಿ ತೋಟಗಾರಿಕೆ ಮಹಾವಿದ್ಯಾಲಯದ ಮಣ್ಣುಶಾಸ್ತ್ರ ವಿಭಾಗದ ತಜ್ಞ ಡಾಕ್ಟರ್ ಶಿವಕುಮಾರ್ ಕೆಎಂ ಅವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸಲಿದ್ದಾರೆ ಎಚ್ಬಿ ರಾಮಡಿಗಿ. ನಮಸ್ಕಾರ ಶಿವಕುಮಾರ್. ನಮಸ್ಕಾರ ಸರ್. ಮಣ್ಣು ಅಂದ ತಕ್ಷಣ ನಾವು ಅದರಲ್ಲಿ ಬರೀ ಮಿನರಲ್ ಮ್ಯಾಟರ್ ಇದೆ, ಕಲ್ಲಿನ ಪುಡಿ ಇದೆ, ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತೀವಿ. ಮತ್ತು ಶುದ್ಧವಾದ ಮಣ್ಣು ಅಂತ ಹೇಳ್ತೀವಿ, ಜೀವಂತ ಮಣ್ಣು ಅಂತೇಳಿ ಹೇಳ್ತೀವಿ, ಫಲವತ್ತಾದ ಮಣ್ಣು ಅಂತೀವಿ, ಉತ್ಪಾದಕ ಮಣ್ಣು, ಬೇರೆ ಬೇರೆ ಥರ ಇದು ಮಾಡ್ತಾ ಇರ್ತೀವಿ. ಹಾಗಾಗಿ ಸಾವಯವ ಪದಾರ್ಥ ಬಹಳ ಮುಖ್ಯ ಅನ್ನುವಂಥದ್ದು. ಯಾಕೆ ಮುಖ್ಯ? ಹೌದು, ನೀವೊಂದು ಒಳ್ಳೆಯ ಪ್ರಶ್ನೆನ ಕೇಳಿದ್ದೆ. ಇವತ್ತು ಕೃಷಿ ಮಾಡಬೇಕು ಅಂತಂದರೆ ಒಂದು ಆರೋಗ್ಯವಾದಂತಹ ಮಣ್ಣು ಅತಿ ಮುಖ್ಯವಾಗಿರುತ್ತೆ. ನಾವೆಲ್ಲ ತಿಳಿದಿರೋ ಹಾಗೆ, ನೀವೆಲ್ಲ ತಿಳಿದಿರೋ ಹಾಗೆ, ನಾವು ನಮ್ಮ ಜೀವ ನಿಂತಿರೋದೆ, ಮಾನವನ ಮನುಕುವ ಜೀವ ನಿಂತಿರೋದೆ ಮಣ್ಣಿನ ಮೇಲೆ. ಮಣ್ಣಿನ ಆರೋಗ್ಯ ಚೆನ್ನಾಗಿತ್ತು ಅಂದರೆ ನಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ. ಮಣ್ಣಿನ ಆರೋಗ್ಯ ಚೆನ್ನಾಗಿತ್ತು ಅಂದರೆ ನಮ್ಗೆ ಒಳ್ಳೆ ಬೆಳೆ ಎಲ್ಲನೂ ಬರ್ತದೆ, ನಮ್ಮ ಕೃಷಿ ಒಳ್ಳೆ ಉತ್ಪಾದಕತೆಯಲ್ಲೇ ಇದಾಗುತ್ತೆ. ಸರ್ ಎಲ್ಲ ಹೇಳಿದಾಗೆ ಯಾವ ಯಾವ ರೀತಿ ಮಣ್ಣು, ಫಲವತ್ತತೆ ಮಣ್ಣು, ಬರಡು ಮಣ್ಣು, ಮರಳು ಮಿಶ್ರಿತ ಮಣ್ಣು ಅಂತೀವಿ. ನಾವು ಯಾವುದೇ ಥರ ಮಣ್ಣಿದ್ರೂ ಕೂಡ ಅಲ್ಲಿ ಫಲವತ್ತತೆ ಮಾಡಬಹುದು. ಪ್ರಕೃತಿನಲ್ಲಿ ಅದೊಂದು ಮಣ್ಣಿನ ಒಂದು ಫಲವತ್ತತೆಯನ್ನು, ಮಣ್ಣು ಜೀವಂತ ಮಣ್ಣನ್ನು ಮಾಡೋಕ್ಕೆ ಒಂದು ದೇವರ ಕೊಟ್ಟು ಒಂದು ವರ ಇದೆ. ಅದು ಯಾವುದೋ ವರ ಅಂತಂದರೆ, ನಾವು ಸಾವಯವ ಪದಾರ್ಥಗಳನ್ನು ಮಣ್ಣಿಗೆ ಸೇರಿಸಿದ್ರೆ ಅದು ಒಂದು ಆರೋಗ್ಯಯುತ ಮಣ್ಣಾಗುತ್ತೆ. ಸಾವಯವ ಮಣ್ಣನ್ನು ಹೆಚ್ಚು ಹೆಚ್ಚು ಬಳಸಿದರೆ ಅಲ್ಲಿಗೆ ಮಣ್ಣಿನ ಒಂದು ಫಲವತ್ತತೆ ಜಾಸ್ತಿ ಆಗುತ್ತೆ. ಮಣ್ಣಿನ ಫಲವತ್ತತೆ ಜಾಸ್ತಿ ಆಯಿತು ಅಂದರೆ ನಮಗೆ ಕೃಷಿ ಬೆಳೆಯೋಕ್ಕೆ ಯೋಗ್ಯವಾದ ಮಣ್ಣಾಗುತ್ತೆ. ವಾತಾವರಣದಲ್ಲೂ ಕೂಡ ಒಳ್ಳೆ ನಮಗೆ ಗಿಡ ಮರ ಗಿಡ ಎಲ್ಲ ಬೆಳೆದ್ರೆ ಒಂದು ವಾತಾವರಣ, ಒಂದು ಪರಿಸರ ಕೂಡ ಎಲ್ಲವೂ ಚೆನ್ನಾಗಾಗುತ್ತೆ ಅಂತ ಹೇಳ್ತೀನಿ. ಅದರಿಂದ ಅತಿ ಮುಖ್ಯವಾಗಿ ನಾವು ಯಾವುದೇ ಒಂದು ಕೃಷಿ ಮಾಡಬೇಕು ಅಂದರೆ ಮಣ್ಣಿನ ಆರೋಗ್ಯವನ್ನು ಕಾಪಾಡಬೇಕೈತೆ. ಮಣ್ಣಿನ ಆರೋಗ್ಯ ಕಾಪಾಡಬೇಕಾದ್ರೆ ವಿವಿಧವಾದಂತಹ ಸಾವಯವ ಪದಾರ್ಥಗಳನ್ನು ನಾವು ಕೃಷಿಯಲ್ಲಿ ಬಳಕೆ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಮಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ತಮ್ಮಲ್ಲಿ ಈ ಮೂಲಕ ತಿಳಿಸ್ತೇನೆ. ಹಾಗಾಗಿ ಸಾವಯವ ಪದಾರ್ಥವನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕು ಅಂತೇಳಿದ್ರೆ ಯಾವ್ಯಾವ ಮೂಲದಿಂದ ಸಾವಯವ ಪದಾರ್ಥವನ್ನು ನಾವು ತಯಾರು ಮಾಡ್ಬೋದು, ಹೊಲಗಳಿಗೆ ಹಾಕ್ಬೋದು ಅಂತ ಅನ್ಸುತ್ತೆ? ನಾವು ಈಗ ಹೇಳಿದಾಗೆ ಮಣ್ಣಿನ ಒಂದು ಫಲವತ್ತತೆ, ಮಣ್ಣಿನ ಆರೋಗ್ಯನ ಕಾಪಾಡ್ಕೋಬೇಕು ಅಂತಂದರೆ ಸಾವಯವ ಪದಾರ್ಥಗಳು ಅಂತಂದರೆ, ಸಾವಯವ ಪದಾರ್ಥಗಳು ಪ್ರಕೃತಿನಲ್ಲಿ ಸಾಕಷ್ಟು ಸಾವಯವ ಪದಾರ್ಥಗಳು ಸಿಗುತ್ತೆ. ನಾವು ಹೇಳಿದಾಗೆ ಕೃಷಿಯಿಂದ ಬರ್ತಕ್ಕಂಥ ತ್ಯಾಜ್ಯಗಳು, ಕೃಷಿ ಪದಾರ್ಥಗಳು, ಮತ್ತು ನಮ್ಮ ದಡ್ಡಿ ಗೊಬ್ಬರ, ದಡ್ಡಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಅಂತ ಹೇಳ್ತೀವಿ, ಎರೆ ಗೊಬ್ಬರ, ಮತ್ತು ಸೀವೇಜ್, ಸೀವೇಜ್ ಸ್ಲಡ್ಜ್ ಕೂಡ ಅದರಲ್ಲೂ ಕೂಡ ಇದೆ. ನಗರ ತ್ಯಾಜ್ಯಗಳಲ್ಲಿ ಸಿಗ್ತಂಥದ್ದು ಅತಿ ಹೆಚ್ಚು, ಮತ್ತು ಹಸಿರೆಲೆ ಗೊಬ್ಬರ, ವಿವಿಧ ರೀತಿಯಾದಂತಹ ಪದಾರ್ಥಗಳನ್ನು ದೇವರು ಕೊಟ್ಟಿದೆ. ಅದನ್ನು ನಾವು ಸಮರ್ಪಕವಾಗಿ, ವೈಜ್ಞಾನಿಕವಾಗಿ ಅದನ್ನು ಗೊಬ್ಬರ ರೀತಿಯಲ್ಲಿ ಪರಿವರ್ತಿಸಿ ಮಣ್ಣಿಗೆ ಸೇರಿಸಿದ್ರೆ ಅಲ್ಲಿ ಮಣ್ಣಿನ ಇದಾಗುತ್ತೆ. ನಾವು ಹೇಳಿದಾಗೆ ಹಸಿರೆಲೆ ಗೊಬ್ಬರ, ಅದು ಹಸಿರೆಲೆ ಗೊಬ್ಬರ ಎಷ್ಟು ಒಂದು ಪ್ರಾಮುಖ್ಯತೆ ಅಂತ ಅಂದರೆ ಕೃಷಿನಲ್ಲಿ, ಅಂದರೆ ಮಣ್ಣಿನ ಆರೋಗ್ಯ ಕಾಪಾಡಬೇಕು ಅಂತಂದರೆ ಅದು ತುಂಬಾ ಇದೆ. ನಾವು ಹಸಿರೆಲೆ ಗೊಬ್ಬರ ಅಂತಂದರೆ, ನಾವು ಹಸಿರೆಲೆ ಗೊಬ್ಬರ ಏನಂತ ಅಂದರೆ, ನಾವು ಮೊದಲನೇದಾಗಿ ನಾವು ಹೊಲದಲ್ಲಿ ಹಸಿರು ಬೆಳೆಗಳನ್ನು ದ್ವಿವಿಧ ಧಾನ್ಯಗಳು, ದಹಿಂಚ, ಸಸ್ಬೇನಿಯಾ ಅಂತಹ ಗಿಡಗಳನ್ನು ನಾವು ಹೊಲದಲ್ಲಿ ಬೆಳೆದು ಮತ್ತೆ ಮಣ್ಣಿಗೆ ಸೇರಿಸೋದು, ಅದು ಅತಿ ಹೆಚ್ಚುವಾಗಿ ಹಸಿರು ಎಲೆಗಳನ್ನ ಇರ್ತದೆ, ಕಾಂಡ ಇರ್ತದೆ, ಅದನ್ನು ಸೇರಿಸಿದ್ರೆ, ಮಣ್ಣಿಗೆ ಸೇರಿಸಿದ್ರೆ ಅಲ್ಲಿ ಸಾವಯವ ಪದಾರ್ಥಗಳು ಜಾಸ್ತಿ ಇದೆ. ಅದರಿಂದ ಹಸಿರು ಎಲೆ ಗೊಬ್ಬರಗಳು, ಮತ್ತು ಇನ್ನೊಂದು ಕೊಟ್ಟಿಗೆ ಗೊಬ್ಬರ. ನಾವು ಇತ್ತೀಚೆಗೆ ನಾವು ಕೃಷಿ ಮಾಡಬೇಕು ಅಂತಂದರೆ ನಮಗೆ ಒಂದು ಆಕಳು ಸಾಕೋದು ಪದ್ಧತಿ ನಮ್ಮೆಲ್ಲ ಇತ್ತು, ಇವತ್ತಿನ ಇದರಲ್ಲೂ ಇದೆ. ನಾವು ಇವತ್ತು ಆಕಳು ಕಡಿಮೆ ಆಗಿದೆ ಅಂತ ಒಂದು ಕಡೆ ಹೇಳ್ತೀವಿ, ಇನ್ನೊಂದು ಕಡೆ ನಾವು ಹಾಲಿನ ಉತ್ಪಾದಕತೆ ಮಾಡಬೇಕಾದ್ರೆ ಈ ಏನು ಹೈಬ್ರಿಡ್ ಆಕಳನ್ನ ತರಿಸ್ತೀವಿ. ಎರಡು ಆಕಳನ್ನು ಅಷ್ಟೇ, ಯಾವುದೇ ಒಂದು ಇದಾಗಲಿ, ನಮಗೆ ಮನೆಯಲ್ಲಿ ಒಂದು ಕೃಷಿ ಪ್ರಧಾನವಾದ ಒಂದು ಕುಟುಂಬ ಅಂತಾರೆ, ಅಲ್ಲಿ ಆಕಳು, ಎಮ್ಮೆ, ಹಸು, ಕರೆ ಇರಬೇಕು. ಅದರಿಂದ ಬರ್ತಕ್ಕಂಥ ಸಗಣಿ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಅದನ್ನು ನಾವು ಅತಿ ಹೆಚ್ಚಾಗಿ ಬಳಸ್ಕೊಂಡ್ರೆ ಮಣ್ಣಿಗೆ ಇದಾಗುತ್ತೆ. ಮತ್ತು ಇನ್ನೊಂದು ಏನದೊಂದಿಗೆ ಎರೆ ಗೊಬ್ಬರ, ಎರೆ ಗೊಬ್ಬರ ಕೂಡ ಅತ್ಯಂತ ಪ್ರಾಮುಖ್ಯತೆಯನ್ನ ನಮ್ಮ ಮಣ್ಣಿನ ಆರೋಗ್ಯದಲ್ಲಿ ಇದೆ. ಯಾಕೆಂದ್ರೆ ಅದು ಪರಿಸರ ಸ್ನೇಹಿಯಾದವಂತೂ ಎರೆ ಗೊಬ್ಬರ. ಆದರೆ ಯಾವುದೇ ಹಾಕಿದ್ರೆ ಅದರಲ್ಲಿ ಮಣ್ಣಿನ ಎರೆ ಗೊಬ್ಬರನ ಎರೆಹುಳನ ಮಣ್ಣಿನ ಮಿತ್ರ ಅಂತ ಕೂಡ ಹೇಳ್ತೀವಿ. ನಾವೇನು ಹೇಳ್ತೀವಿ, ಮಣ್ಣಿನ ಎರೆ ಗೊಬ್ಬರ ಹಾಕೋದ್ರಿಂದ ಮಣ್ಣಿನಲ್ಲಿ ಒಂದು ಫಲವತ್ತತೆ ಜಾಸ್ತಿ ಆಗೋದು ಕೂಡ ಮಣ್ಣಿನ ಕಣ, ಮಣ್ಣಿನ ರಚನೆ, ಮಣ್ಣಿನ ಭೌತಿಕವಾದಂಥ ಎಲ್ಲ ರೀತಿಯನ್ನು ಕೊಡುತ್ತೆ. ಅದರಿಂದ ಮಣ್ಣಿನಲ್ಲಿ ಅಂತ ನಾವು ಏನು ಹೇಳ್ತೀವಿ, ನಮಗೆ ಉಸಿರಾಡೋಕ್ಕೆ ಗಾಳಿ ಹೆಂಗೆ ಬೇಕು, ಆ ಮಣ್ಣು ಗಟ್ಟಿಯಾಗಿದ್ದರೆ ಅದು ಎರೆಹುಳ ಏನು ಜೀವಾಣುಗಳು ಇದ್ದರೆ ಅದರಲ್ಲಿ ಸಡಿಲ ಮಾಡುತ್ತೆ. ಅದರಿಂದ ಎರೆಹುಳನ ನಾವು ರೈತ ಮಿತ್ರ ಅಂತ ಹೇಳ್ತೀವಿ. ಮತ್ತು ಇದ್ರ ಜೊತೆಗೆ ನಾವು ಇತ್ತೀಚೆಗೆ ನಾವು ಜನಸಂಖ್ಯೆ ಎಲ್ಲೇ ನೋಡಿ ಎಲ್ಲೇ ಹೋಗಲಿ ನಗರೀಕರಣ ಆಗ್ತಾ ಇದೆ. ನಗರೀಕರಣ ಜನಸಂಖ್ಯೆ ನಮ್ಮ ಈ ಭಾರತ ದೇಶದಲ್ಲಿ 130-140 ಕೋಟಿ ಸುಮಾರು ಸರಿಸುಮಾರು ಇದೆ. ಅದರಲ್ಲಿ ಅಂತ ಬರ್ತಕ್ಕಂಥ ಜನಸಂಖ್ಯೆನಲ್ಲಿ ನಾವು ತ್ಯಾಜ್ಯಗಳನ್ನ ಕೈಗಾರಿಕರಣದಿರ್ಬೋದು, ಸಿಟಿನಲ್ಲಿ ಇರ್ಬೋದು ಅದೆಲ್ಲ, ಆದರೆ ಆ ಸಾವಯವ ಪದಾರ್ಥಗಳು ಕೂಡ ಇವತ್ತು ನಾವು ಗೊಬ್ಬರಗಳನ್ನಾಗಿ ಪರಿವರ್ತಿಸಿ ಮಣ್ಣಿಗೆ ಸೇರಿಸ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಈ ಎಲ್ಲ ಇದರ ಜೊತೆಗೆ ಕೃಷಿ ತ್ಯಾಜ್ಯ ಮತ್ತು ಕೈಗಾರಿಕಾ ಶುಗರ್ ಕೇನ್, ನಾವೇನು ಸಕ್ಕರೆ ಕಾರ್ಖಾನೆಯಿಂದ ಬರ್ತಾ ಇರ್ಬೋದು, ವಿವಿಧ ರೀತಿಯ ಯಾವುದೇ ಒಂದು ಪದಾರ್ಥನೂ ಕೂಡ ಈ ಪರಿಸರದಲ್ಲಿ ವೇಸ್ಟ್ ಅಲ್ಲ. ಅದನ್ನು ನಾವು ಕಸದಿಂದ ರಸ ಮಾಡಿಕೊಂಡು ಮಣ್ಣಿಗೆ ಸೇರಿಸಿದರೆ ಮಣ್ಣಿನ ಒಂದು ಆರೋಗ್ಯ ಕೂಡ ಚೆನ್ನಾಗಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗೆ ಈಗ ಕೃಷಿ ತ್ಯಾಜ್ಯ ಅಂತ ಹೇಳ್ತೀವಿ, ನಮಗೆ ಅಡಿಕೆ, ತೆಂಗು, ಅನೇಕ ತೋಟಗಾರಿಕಾ ಬೆಳೆಗಳು ಇರ್ಬೋದು ಅಥವಾ ಕೃಷಿ ಬೆಳೆಗಳೇ ಇರ್ಬೋದು, ಅವು ಅಲ್ಲೇ ಬಿದ್ದಿರ್ತವೆ, ಅಲ್ಲೇ ಇದನ್ನ ಮಾಡ್ತಾ ಇರ್ತವೆ, ನಮಗೆ ತೊಂದರೆನೂ ಕೊಡ್ತಾ ಇರ್ತವೆ, ಕೆಲವೊಂದು ಟೈಮ್ ಸಹಾಯ ಮಾಡ್ತಾ ಇರ್ತವೆ. ಹಾಗಾಗಿ ಅವುಗಳನ್ನು ಸದ್ಬಳಕೆ ಮಾಡ್ಕೊಳ್ಳೋದು ಒಂದು. ಏನಂದರೆ ಎಷ್ಟೋ ಸರಿ ಈ ಒಣಗಿದಂಥ ತ್ಯಾಜ್ಯಗಳನ್ನು ನಾವು ತಂದು ತಿಪ್ಪಿಗೆ ಹಾಕಿ ಕಳಿಸಿ ಮಹಾನಂತರ ಗೊಬ್ಬರ ಮಾಡಿ ಮತ್ತೆ ಹೋಗಿ ಹೊಲಕ್ಕೆ ಹಾಕೋದು, ಹಂಗೂ ಮಾಡ್ತಾರೆ. ಕೆಲವೊಂದಿಷ್ಟು ಹೆಂಗಂದ್ರೆ ಮಲ್ಚಿಂಗ್ ಆಗಿ ಉಪಯೋಗ ಮಾಡ್ತಾರೆ, ಅಂದರೆ ಮುಚ್ಚಿಗೆಯಾಗಿ ಬಿದ್ದಂಥ ತ್ಯಾಜ್ಯವನ್ನು ಸಣ್ಣದಾಗಿ ಅಥವಾ ಎಷ್ಟು ಬೇಕೋ ಅಷ್ಟು ಬೇಕಾದಂಗೆ ಕಟ್ ಮಾಡಿ ನಮ್ಮ ಬೆಳೆಗಳ ಬೇರಿನ ಸುತ್ತಮುತ್ತು ಹಾಕೋದ್ರಿಂದ ಅಂದ್ರೆ ಅಲ್ಲಿ ತೇವಾಂಶನೂ ಉಳಿಯುತ್ತೆ, ಆ ನಂತರ ಬರ್ಬರ್ತಾ ತಂಪಿಗೆ ಸಿಲುಕಿ ಅವು ಕೂಡ ಕರಿಗಿ ಮತ್ತೆ ಗೊಬ್ಬರ ಆಗುತ್ತೆ. ಈ ರೀತಿಯಾಗಿ ಉಪಯೋಗನೂ ಕೂಡ ಮಾಡ್ಕೋಬಹುದು. ಮತ್ತು ಸರಳವಾಗಿ ಇರುವಂತಹ ಯಾವ್ಯಾವ ಪದ್ಧತಿ ಇರೋದವು ಅವುಗಳನ್ನ ಅದೇ ರೀತಿ ಬಳಸೋದ್ರಿಂದ ರೈತರಿಗೆ ಅನುಕೂಲ ಆಗುತ್ತೆ ಮತ್ತೆ ಬೆಳೆಗಳಿಗೆ ಬಹಳ ಅನುಕೂಲ ಆಗುತ್ತೆ. ಹೌದು, ನೀವು ಹೇಳಿದಾಗೆ ನಾವೊಂದು ಕೃಷಿಯನ್ನ ಮಾಡಬೇಕು ಅಂತಂದ್ರೆ ಅಲ್ಲಿ ನಾವು ಅಡಿಕೆ ಇರ್ಬೋದು, ತೆಂಗು ಇರ್ಬೋದು, ತೋಟಗಾರಿಕೆ ಇನಿ ನಾವು ಯಾವುದೇ ಒಂದು ತೋಟಗಾರಿಕೆ ಬೆಳೆಯೋದು ಕೃಷಿ ಬೆಳೆದು ಅದರಲ್ಲಿ ಬರ್ತಕ್ಕಂಥ ನಾವು ಕೃಷಿ ಏನು ಬಯೋಮಾಸ್ ಅಂತ ಹೇಳ್ತೀವಿ ಅದನ್ನು ಕನ್ವರ್ಟ್ ಮಾಡಿ ನಾವು ಗೊಬ್ಬರ ಮಣ್ಣಿಗೆ ಸೇರಿಸ್ಬೇಕು. ನೀವು ಹೇಳಿದಾಗೆ ಕಲ್ಪವೃಕ್ಷ ಅಂತ ನಾವು ತೆಂಗನ್ನ ಕರಿತೀವಿ. ಅಲ್ಲಿ ಕಲ್ಪವೃಕ್ಷ ಅಂತ ಯಾಕೆ ಕರಿತೀವಿ, ಪ್ರತಿಯೊಂದು ಪದಾರ್ಥನೂ ತೆಂಗಿನಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪದಾರ್ಥನೂ ಕೂಡ ಅದು ನಮಗೆ ಬೇಕಾಗುತ್ತೆ, ಅದರಿಂದ ಕಲ್ಪವೃಕ್ಷ ಅಂತೀವಿ. ಅಂದರೆ ಎಳ್ನೀರಾಗ್ಬೋದು, ಕಾಯಿಮಟ್ಟ ಆಗಿರ್ಬೋದು, ತೆಂಗಿನ ಗರಿ ಅದನ್ನು ನಾವು ಯಾವುದೇ ಒಂದು ಪದಾರ್ಥಗಳನ್ನ ಕಲ್ಪವೃಕ್ಷನ ತಗೊಂಡು ಅದನ್ನ ಗೊಬ್ಬರ ಮಾಡಬೇಕಾಗಿದೆ. ಕಾಂಪೋಸ್ಟ್ ಇವತ್ತು ಪ್ರಚಲಿತವಾದ ಕಾಂಪೋಸ್ಟ್ ಅಂತ ಇವತ್ತು ಇದೆ, ವೈಜ್ಞಾನಿಕವಾಗಿ ಮಾಡಬೇಕಾಗುತ್ತೆ. ಬೆಂಗಳೂರು ಮೆಥಡ್ ಆಗಿರ್ಬೋದು ಅಥವಾ ಕೊಯಮತ್ತೂರು ಮೆಥಡ್ ಆಗಿರ್ಬೋದು ಅಥವಾ ಡೆಲ್ಲಿ IRA ಮೆಥಡ್, ವಿವಿಧ ರೀತಿಯಲ್ಲಿ ನಾವು ಅದನ್ನು ಕಾಂಪೋಸ್ಟ್ ಮಾಡಿಕೊಂಡು ಕಾಂಪೋಸ್ಟಿಂದ ಗೊಬ್ಬರ ತಯಾರು ಮಾಡಿದ್ರೆ ಅದನ್ನು ಹಾಕಬೇಕಾಗುತ್ತೆ. ಇತ್ತೀಚೆಗೆ ಉತ್ತರ ಕನ್ನಡದಲ್ಲಿ, ಉತ್ತರ ಕನ್ನಡ ಜಿಲ್ಲೆ ಮಲೆನಾಡು ಪ್ರದೇಶದಲ್ಲಿ ಇಲ್ಲಿ ಅಡಿಕೆ ಬೆಳೆ ಒಂದು ಪ್ರಮುಖವಾದ ಬೆಳೆಗಳಿರ್ತದೆ. ನಾವು ಇಲ್ಲಿ ನನ್ನ ಒಂದು ಅನುಭವವನ್ನು ಹೇಳಬೇಕು ಅಂತಾರೆ, ನಾನು ಇಲ್ಲಿ 2011 ಮತ್ತು 2012 ಕಾಲೇಜು ಪ್ರಾರಂಭವಾಯಿತು. ಆ ಸಮಯದಲ್ಲಿ ನಾವು ಇಲ್ಲಿ ತೋಟಗಾರಿಕಾ ಮಹಾವಿದ್ಯಾಲಯದಿಂದ ಈ ಅಡಿಕೆ ಬೆಳೆಯಿಂದ ಅಡಿಕೆ ಸಿಪ್ಪೆನ ನಾವು ಈ ಭಾಗದಲ್ಲಿ ರೈತರು ಅದರಿಂದ ಏನೂ ಉಪಯೋಗ ಇಲ್ಲ ಅಂತ, ಸಿಪ್ಪೆ ಅಡಿಕೆ ತೆಗೆದ ಸಿಪ್ಪೆನ ಅಂದರೆ ಏನು ಉಪಯೋಗ ಇಲ್ಲ ಅಂತ ರೋಡಲ್ಲಿ ಬಿಸಾಕ್ತಿದ್ರು. ಅದನ್ನು ನಾವು ನೋಡಿ ನಮ್ಮ ಮಹಾವಿದ್ಯಾಲಯ ವಿಜ್ಞಾನಿಗಳು ಮತ್ತು ನಾನು ಎಲ್ಲ ಸೇರಿಕೊಂಡು ಕೂಡ ಅಲ್ಲಿ ನಾವು ಒಂದು ಇದನ್ನು ಮಾಡಿದೆ, ಸಂಶೋಧನೆ ಮಾಡಿ, ಡಾಕ್ಟರ್ ಗುರುಮೂರ್ತಿ ಅವರು ಒಂದು ಸಂಶೋಧನೆ ಮಾಡಿ ಅದರಿಂದ ಅಡಿಕೆ ಸಿಪ್ಪೆ ಯಾವತ್ತೂ ವೇಸ್ಟ್ ಅಲ್ಲ, ಅದನ್ನು ನಾವು ಗೊಬ್ಬರ ಕನ್ವರ್ಟ್ ಮಾಡ್ಕೊಂಡು ಗೊಬ್ಬರ ಹಾಕಿದೆ ಅಂತ ಸಂಶೋಧನೆ ಮಾಡಿ ಅದು ಅಡಿಕೆ ಸಿಪ್ಪೆ ಗೊಬ್ಬರ ಅಂತಲೂ ತಯಾರು ಮಾಡಿದ್ರು. ಆದರೆ ಅಡಿಕೆ ಸಿಪ್ಪೆ ಗೊಬ್ಬರ ನಾವು ಮಾಡಿಕೊಂಡು ಅದು ಯಾವ ಥರ ಮಾಡಬೇಕು ಅಂತಂದರೆ ನಾವು ಈಗ ಅಡಿಕೆ ಸಿಪ್ಪೆ 1 ಟನ್ನ ಅದಕ್ಕೆ ಅಡಿಕೆ ಸಿಪ್ಪೆ ಬೇಗ ಕಳೆಯುವುದಿಲ್ಲ ಅದಕ್ಕೆ ಆ ಥರ ಕಳೆಯತಕ್ಕಂಥ ಜೀವಾಣುಗಳನ್ನ ನಮ್ಮ ಮಹಾವಿದ್ಯಾಲಯದಲ್ಲಿ ಪ್ರಯೋಗಿಸಿ ಕಂಡುಹಿಡಿದು ನಾವು ಅದನಂತರ ರೈತರ ಹೊಲಗದ್ದೆಗಳಲ್ಲಿ ಪ್ರಯೋಗ ನಡೆಸಿ ಅದು ಯಶಸ್ವಿಯಾಗಿ ಇವತ್ತು ದಿನ ನಾವು ನಮ್ಮ ಮಹಾವಿದ್ಯಾಲಯದ ಒಂದು ಹೆಮ್ಮೆ ಅಂತ ಹೇಳ್ಕೋಬೋದು. ರೈತ ಅಡಿಕೆ ಸಿಪ್ಪೆ ಗೊಬ್ಬರ ಅಷ್ಟು ನಮ್ಮ ಇಲ್ಲಿ ವೇಸ್ಟ್ ಅಂತ ಆಗ್ತಿಲ್ಲ. ಅದರಿಂದ ಗೊಬ್ಬರವಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ರೈತರು ಕೂಡ ಅತಿ ಹೆಚ್ಚಾಗಿ ನಮ್ಮ ಟೆಕ್ನಾಲಜಿನ ಅಡಾಪ್ಟ್ ಮಾಡಿಕೊಂಡು ವರ್ಷ ವರ್ಷ ಅಡಕೆ ಸಿಪ್ಪೆಯನ್ನ ವೇಸ್ಟ್ ಅಂತ ಮಾಡದೇನೆ ಗೊಬ್ಬರವಾಗಿ ಕನ್ವರ್ಷನ್ ಮಾಡ್ತಾರೆ. ಗೊಬ್ಬರವನ್ನು ಪರಿವರ್ತಿಸಿ ಗೊಬ್ಬರ ಅಡಕೆ ಸಿಪ್ಪೆ ತೋಟಕ್ಕೆ ಇರುವುದು, ತೋಟಗಾರಿಕೆ ಬೆಳೆಗಳು ಇರುವುದು. ಅದರಿಂದ ನಾನು ನೋಡಿದಾಗ ಈಗ ಯಾವುದೇ ಒಂದು ಸಾವಯವ ಗೊಬ್ಬರವನ್ನು ಬಳಸಿದ್ರೆ ನಾವು ಪ್ರಮುಖವಾಗಿ ಅಂತ ಮಣ್ಣಿನ ಸಾವಯವ ಪೋಷಕಾಂಶಗಳ ಜೊತೆಗೆ ಮಣ್ಣಿನ ಭೌತಿಕ ಲಕ್ಷಣಗಳನ್ನು ಕೂಡ ಅದರಲ್ಲಿ ನಾವು ಕಾಪಾಡ್ಬೋದು. ಏನು ಸಾವಯವ ಗೊಬ್ಬರ ಹಾಕಿದ್ರೆ ಅಲ್ಲಿ ಪೋಷಕಾಂಶಗಳನ್ನ ಒಂದೇ ಒದಗಿಸ್ತೆ ಅಂತ ನಾನು ಇದು ಹೇಳ್ತಿಲ್ಲ. ಅದರ ಜೊತೆಗೆ ಒಂದು ಮಣ್ಣಿನ ಕಣ, ಮಣ್ಣಿನ ರಚನೆ ಮತ್ತು ಮಣ್ಣಿನಲ್ಲಿರ್ತಕ್ಕಂಥ ಜೀವಾಣುಗಳಿಗೆ ಅದಕ್ಕೂ ಕೂಡ ಆಹಾರ, ಅದು ಒಂದು ಪ್ರತಿಯೊಂದು. ಆಮೇಲೆ ಮತ್ತಿನ ಮಣ್ಣಿನಲ್ಲಿರ್ತಕ್ಕಂಥ ತೇವಾಂಶನ ಬೇಸಿಗೆ ಕಾಲದಲ್ಲಿ ಅದನ್ನೆಲ್ಲ ಹಿಡಿದು ಇಟ್ಕೊಳ್ಳೋ ಶಕ್ತಿ ಈ ಅಡಕೆ ಸಿಪ್ಪೆ ಕಾಂಪೌಂಡು ಅಥವಾ ಯಾವುದೇ ರೀತಿಯ ಒಂದು ಸಾವಯವ ಪದಾರ್ಥಗಳಿಗೆ ಇರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗಾಗಿ ತಿಪ್ಪೆ ಗೊಬ್ಬರ ಆಗಿರ್ಬೋದು, ಕೋಳಿ ಗೊಬ್ಬರ ಆಗಿರ್ಬೋದು, ಮತ್ತೆ ಈ ತ್ಯಾಜ್ಯ ಬಳಸಿ ಕಳಿಸಿ ಗೊಬ್ಬರ ಮಾಡುವಂತದ್ದಾಗಿರ್ಬೋದು, ಎರೆ ಗೊಬ್ಬರ ಆಗಿರ್ಬೋದು, ಇವೆಲ್ಲ ತಮ್ಮದೇ ಆದಂತಹ ಒಂದು ವೈಶಿಷ್ಟ್ಯವನ್ನು ಪಡ್ಕೊಂಡಿವೆ, ಮತ್ತೆ ತಮ್ಮದೇ ಆದಂತಹ ಪ್ರಾಮುಖ್ಯತೆ ಕೂಡ ಪಡ್ಕೊಂಡಿದ್ದೇವೆ. ಒಂದೊಂದು ಪದ್ಧತಿಯೊಳಗು ಮಾಡಿದಾಗ ಒಂದೊಂದು ಪೋಷಕಾಂಶಗಳ ಲೆಕ್ಕ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಅದರಲ್ಲಿ ನಾವು ಎರೆ ಗೊಬ್ಬರ ತಯಾರು ಮಾಡಿದಾಗ ಸಾಮಾನ್ಯವಾಗಿ ಗೊಬ್ಬರಕ್ಕಿಂತ 7-8 ಪಟ್ಟು ಪೋಷಕಾಂಶಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ರೀತಿ ಪೋಷಕಾಂಶಗಳ ಲಭ್ಯತೆ ಆಗಬೇಕು ಅಂತೇಳಿದ್ರೆ ಎಷ್ಟೋ ಸರಿ ನಾವು ಎರೆ ಗೊಬ್ಬರವನ್ನು ತಯಾರು ಮಾಡಿ ಹಾಕುವುದು ಒಂದಾಯ್ತು. ಇನ್ನೊಂದು, ಇರುನೆಲೆಯಲ್ಲೇ ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆಗಬೇಕಾಗಿತ್ತು ಅಂದರೂ ಕೂಡ ಅದಕ್ಕೆ ಬೇಕಾದಂತ ವಾತಾವರಣ ಸೃಷ್ಟಿ ಆಗಬೇಕು. ಹಾಗಾಗಿ ಅಲ್ಲಿ ಸಾವಯವ ಪದಾರ್ಥ ಮತ್ತು ತೇವಾಂಶ ಇವುಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಿದರೆ ಎರೆಹುಳುವಿನ ಸಂಖ್ಯೆ ಜಾಸ್ತಿ ಆಗುತ್ತೆ, ಮತ್ತು ಅವು ಮೇಲೆ ಕೆಳಗೆ ಹೋಗಿ ಬರುವಾಗ ರಂಧ್ರ ಆಗುವಂಥದ್ದು ಅದು ಬೇರುಗಳಿಗೆ ಆಕ್ಸಿಜನ್ ಅಂತ ಏನಂತೀವಿ ಜೀವ ರಕ್ಷಕ ವಾಯುವನ್ನು ಕೊಡಲಿಕ್ಕೆ ಕೂಡ ಅವು ಸಹಾಯ ಮಾಡ್ತವೆ. ಇವು ಅವು ನಮಗಾಗಿ ಸಹಾಯ ಮಾಡ್ತವೆ ಅಂತಲ್ಲ, ಅವು ತಮ್ಮ ಕೆಲಸ ತಾವು ಮಾಡ್ತಾ ಇರ್ತವೆ, ಮತ್ತು ಅದರ ಒಂದು ಗುಣ ಅದು, ಆ ಗುಣವನ್ನು ಕೃಷಿಗಾಗಿ ಬಳಸ್ಕೊಳ್ತಾ ಇದ್ದೀವಿ. ಈ ನಿಟ್ಟಿನೊಳಗೆ ನಾವು ಆಲೋಚನೆ ಮಾಡಬೇಕು, ಇರು ನೆಲೆಯಲ್ಲೇ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಅಂತವನ್ನು ಕೂಡ ಮಾಡ್ತಾ ಇರಬೇಕು. ಹೌದೌದು. ಆದರೆ ಈ ಸಂದರ್ಭದಲ್ಲಿ ರೈತರಲ್ಲಿ ಎಲ್ಲ ಮನವಿ ಮಾಡ್ಕೊಳ್ಳೋದು ಏನಂತಂದರೆ, ನಾನು ಈ ಮಳೆಗಾಲದಲ್ಲಿ ಈ ಭೂ ಸವಕಳಿಕೆ ಮಣ್ಣಿನ ಸವಕಳಿಕೆ ಅತಿ ಹೆಚ್ಚಾಗಿ ತಡೆಗಟ್ಟಬೇಕು. ಅದರಿಂದ ಯಾವ ಥರ ಮಾಡಬೇಕು ಅಂದರೆ ಅತಿ ಹೆಚ್ಚು ಸಾವಯವ ಗೊಬ್ಬರ ಬಳಸಬೇಕು, ಮತ್ತು ಬಂಡುಗಳನ್ನ ಹಾಕೋಬೇಕು, ಇಳಿಜಾರು ಪ್ರದೇಶದಲ್ಲಿ ಬಂಡುಗಳನ್ನ ಹಾಕೋಬೇಕು, ಕೃಷಿ ಹೊಂಡಗಳನ್ನ ಮಾಡ್ಕೋಬೇಕು. ಮಳೆಯಲ್ಲಿ ಆದಷ್ಟು ನಾವು ಹೆಂಗೆ ನಮ್ಮ ಪೂರ್ವ ತಯಾರಿಗಳು ಹೆಂಗಿರ್ತವೆ, ನಾವು ಯಾವ ನಮ್ಮ ಜೀವನ ಮಟ್ಟ ಪೂರ್ವ ತಯಾರಿಗಳಂತ ಹೆಂಗೆ ಮಳೆಗಾಲದಲ್ಲಿ ಯಾವ ಥರ ಇರಬೇಕು, ಚಳಿಗಾಲದಲ್ಲಿ ಯಾವ ಥರ ಮಾಡ್ಕೋಬೇಕು ಅಂತ ನಮ್ಮ ಆರೋಗ್ಯ ಕಾಪಾಡ್ಕೊಳ್ತೀವೋ ಅದೇ ರೀತಿ ಮಣ್ಣಿನ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂದರೆ ನಮ್ಮ ಪೂರ್ವ ತಯಾರಿಗಳು ಬೇಕೇ ಬೇಕು. ಕೃಷಿನಲ್ಲಿ ಮಣ್ಣಿನ ಆರೋಗ್ಯ ಕಾಪಾಡಬೇಕಾಗುತ್ತೆ. ಈ ರೇಡಿಯೋ ಮುಖಾಂತರ ನಾನು ಕೇಳ್ಕೊಳ್ಳೋದಂದರೆ ಆದಷ್ಟು ಮಣ್ಣಿನ ಸವಕಳಿಯನ್ನು ನಾವು ಕಡಿಮೆ ಮಾಡ್ಕೋಬೇಕು. ಮಣ್ಣಿನ ರಕ್ಷಣೆಯೇ ಮನುಕುಲದ ರಕ್ಷಣೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಆರೋಗ್ಯ ಕಾಪಾಡಲಿಕ್ಕೆ ಸಾವಯವ ಪದಾರ್ಥ ಎಷ್ಟು ಪ್ರಮುಖ ಮತ್ತು ಏನು ಮಾಡಬಹುದು ನಾವು ಅನ್ನುವಂಥ ನಿಟ್ಟಿನೊಳಗೆ ಮಾತಾಡಿದ್ರಿ. ಧನ್ಯವಾದಗಳು. ನಮಸ್ಕಾರ. ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮಣ್ಣಿನ ಆರೋಗ್ಯ ಕಾಪಾಡಲು ಸಾವಯವ ಪದಾರ್ಥದ ಪಾತ್ರ ಕುರಿತು ಶಿರಸಿ ತೋಟಗಾರಿಕೆ ಮಹಾವಿದ್ಯಾಲಯದ ಮಣ್ಣುಶಾಸ್ತ್ರ ವಿಭಾಗದ ತಜ್ಞ ಡಾಕ್ಟರ್ ಶಿವಕುಮಾರ್ ಕೆಎಂ ಅವರೊಂದಿಗೆ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಕರು ಎಚ್ಬಿ ರಾಮಡಿಗಿ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ನಾಗೇಶ ಶೆಟ್ಟಿ ಮತ್ತು ಸಂಗಡಿಗರಿಂದ ಕೋಲಾಟದ ಹಾಡುಗಳು. ಬಲ್ಲಿದ ರಂಗನ ಒಲ್ಲಿಯ ಮೇಲೆ ಚೆಲ್ಲಿದ ರೋಕುಳಿಯ ಬಲ್ಲಿದ ರಂಗನ ಒಲ್ಲಿಯ ಮೇಲೆ ಚೆಲ್ಲಿದ ರೋಕುಳಿಯ ಹಾಲಿನೋ ಕುಳಿಯ ಒಳ್ಳೆ ನೀಲಾದೋ ಕುಳಿಯ ಹಾಲಿನೋ ಕುಳಿಯೋ ಒಳ್ಳೆ ನೀಲಾದೋ ಕುಳಿಯ ಲೋಲನಾದ ರಂಗನ ಮೇಲೆ ಹಾಲಿನೋ ಕುಳಿಯ ಗಲ್ಲು ಗಲ್ಲೆನು ತಾ ಗೆಜ್ಜೆ ಗಲ್ಲು ಗಾಜನು ತಾ ಗಲ್ಲು ಗಲ್ಲನು ತಾ ಗೆಜ್ಜೆ ಗಲ್ಲು ತಾಜನು ತಾ ಬಲ್ಲಿದ ರಂಗನ ಒಲ್ಲಿಯ ಮೇಲೆ ಚೆಲ್ಲಿದ ರೋಕುಳಿಯ ತುಪ್ಪದೋ ಕುಳಿಯ ಒಳ್ಳೆ ಒಪ್ಪದೋ ಕುಳಿಯ ಒಪ್ಪು ಉಳ್ಳ ರಂಗನ ಮೇಲೆ ರಂಗಿನೋ ಕುಳಿಯ ಗಲ್ಲು ಗಲ್ಲನು ತಾ ಗೆಜ್ಜೆ ಗಲ್ಲು ಗಾಜನು ತಾ ಗಲ್ಲು ಗಲ್ಲನು ತಾ ಗೆಜ್ಜೆ ಗಲ್ಲು ತಾಜನು ತಾ ಬಲ್ಲಿದ ರಂಗನ ಒಲ್ಲಿಯ ಮೇಲೆ ಚೆಲ್ಲಿದ ರೋಕುಳಿಯ ಬಲ್ಲಿದ ರಂಗನ ಒಲ್ಲಿದ ಮೇಲೆ ಚೆಲ್ಲಿದ ರೋಕುಳಿಯ ಕೋಲು ಕೋಲನ್ನೀರ ರನ್ನದ ಕೋಲು ಕೋಲನ್ನೀರ ಕೋಲು ಕೋಲನ್ನೀರ ರನ್ನದ ಕೋಲು ಕೋಲನ್ನೀರ ಕೋಲನ್ನೀರ ರನ್ನದ ಕೋಲು ಕೋಲನ್ನೀರ ಕೋಲಾಟ ಕೊಳಲಾಟ ಮೇಲೆ ತೆಂಗಿನ ತೋಟ ಚದುರಂಗದಾಟ ನವಿಲಾಟ ರನ್ನದ ಕೋಲು ಕೋಲನ್ನೀರ ರನ್ನದ ಕೋಲು ಕೋಲನ್ನೀರ ಕೋಲಾಟ ಕೊಳಲಾಟ ಮೇಲೆ ತೆಂಗಿನ ತೋಟ ಚದುರಂಗದಾಟ ನವಿಲಾಟ ರನ್ನದ ಕೋಲು ಕೋಲನ್ನೀರ ರನ್ನದ ಕೋಲು ಕೋಲನ್ನೀರ ಆ ಊರು ಈ ಊರು ಬೇಲೂರು ಗೋಕರ್ಣ ಅಲ್ಲೊಬ್ಬ ಜೋಗಿ ನಿಜ ರೂಪ ರನ್ನದ ಕೋಲು ಕೋಲನ್ನೀರ ಮೂರು ಈ ಊರು ಬೇಲೂರು ಗೋಕರ್ಣ ಅಲ್ಲೊಬ್ಬ ಜೋಗಿ ನಿಜ ರೂಪ ರನ್ನದ ಕೋಲು ಕೋಲನ್ನೀರ ಬಚ್ಚಾಲ ಮನೆ ಹಿಂದೆ ಬಸಳಿಯ ಚಪ್ಪರ ಅದು ಎಂದು ನಮ್ಮ ಸೂರಾಲು ಕೋಲು ಕೋಲನ್ನೀರ ಬಚ್ಚಾಲ ಮನೆ ಹಿಂದೆ ಬಸಳಿಯ ಚಪ್ಪರ ಅದು ಎಂದು ನಮ್ಮ ಸೂರಾಲು ಕೋಲು ಕೋಲನ್ನೀರ ಕೋಲಾಟ ಕೊಳಲಾಟ ಮೇಲೆ ತೆಂಗಿನ ತೋಟ ಚದುರಂಗದಾಟ ನವಿಲಾಟ ರನ್ನದ ಕೋಲು ಕೋಲನ್ನೀರ ರನ್ನದ ಕೋಲು ಕೋಲನ್ನೀರ ಕೋಲು ಕೋಲನ್ನೀರ ರನ್ನದ ಕೋಲು ಕೋಲನ್ನೀರ ಕೋಲು ಕೋಲನ್ನೀರ ರನ್ನದ ಕೋಲು ಕೋಲನ್ನೀರ ಮಲ್ಲಯ್ಯ ನೀರುವಾಗ ಇಲ್ಲಿ ಗುಗಾವೋದಿ ಮಲ್ಲಯ್ಯನ ಮಾಡದಿ ಮರುಗಮ್ಮ ಕೋಲು ಕೋಲನ್ನೀರ ರನ್ನದ ಕೋಲು ಕೋಲನ್ನೀರ ಮಲ್ಲಯ್ಯ ನೀರುವಾಗ ಇಲ್ಲಿ ಗುಗಾವೋದಿ ಮಲ್ಲಯ್ಯನ ಮಾಡದಿ ಮರುಗಮ್ಮ ಕೋಲು ಕೋಲನ್ನೀರ ರನ್ನದ ಕೋಲು ಕೋಲನ್ನೀರ ಮಲ್ಲಯ್ಯನ ಮಾಡದಿ ಮರುಗಮ್ಮ ನೀರುವುದು ಕಲ್ಲು ಮೆಳ್ಳಗೆ ಕೈಲಾಸ ಕೋಲು ಕೋಲನ್ನೀರ ರನ್ನದ ಕೋಲು ಕೋಲನ್ನೀರ ಆನೆ ಸಿಂಗಾರವಾಗಿ ಇಂಗಳದ ಗೈದಾವು ಜಾಣಕನಿಕೆ ಹೊರಡಾನೆ ಕೋಲು ಕೋಲನ್ನೀರ ರನ್ನದ ಕೋಲು ಕೋಲನ್ನೀರ ಆನೆ ಸಿಂಗಾರವಾಗಿ ಇಂಗಳದ ಗೈದಾವು ಜಾಣಕನಿಕೆ ಹೊರಡಾನೆ ಕೋಲು ಕೋಲನ್ನೀರ ಕೋಲು ಕೋಲನ್ನೀರ ರನ್ನದ ಕೋಲು ಕೋಲನ್ನೀರ ಕೋಲು ಕೋಲನ್ನೀರ ರನ್ನದ ಕೋಲು ಕೋಲನ್ನೀರ